ಮಾರ್ಚ್ ಅಟ್ಗೆ ಎಲ್ಲ ಗಳೆ ನೇಗಿಲ ಹೊಡೆದು ರೆಡಿ ಇಟ್ಟೆ. ರೆಡಿ ಇಟ್ಟ ಮೇಲೆ ನಾನು ಉಗಾದಿ ಅಮಾವಾಸ್ಯೆಗೆ ಸರ್ ಪ್ರತಿ ವರ್ಷ ಉಗಾದಿ ಅಮಾವಾಸ್ಯೆಗೆ ಮಾಳಿಂಗ್ರಾಗ ಹೋಗ್ತೀನಿ ಸರ್ ನರವಣ ಕ್ಷೇತ್ರಕ್ಕೆ. ಅಲ್ಲಿ ಸುಮ್ಮ ಏನೋ ಮಾಳಿಂಗ್ರಾಯ ತನ್ನ ಸ್ವಪ್ನದಾಗ ಮುಂದಿನ ವರ್ಷ ಯಾರು ತೊಗರಿ ಬಿತ್ತಿ ಮೈನಾತ್ ಮಾಡ್ತಾರ ಅವ್ರ ಹೊಲ್ದಾಗ ಬಂಗಾರ ಚೀಣಿ ಬಿಕ್ಕಂಟಿನ್ರಿ ಅಂತ ಹೇಳ್ರಿ ಸರ್. ಒಂದು ಹೇಳಿಕೆ ಆಯ್ತು, ಹೇಳಿಕೆ ಆಯ್ತು ಸರ್. ನಾ ಅವತ್ತಿಂದ 88ರದಾಗ ಅಲ್ಲಿ ಹೋಗಿದಾರೆ ಸರ್, 88ರಲ್ಲಿಂದ ಇಲ್ಲಿ ತನಕ ಈ ವರ್ಷ ತನಕ ನಾ ಹೋಗ್ತೀನಿ ರೀ. 88ರದಾಗ ಅದು ಹೇಳಿಕೆ ಕೇಳ್ಕೊಂಡು ಬಂದು ತೊಗರಿ ಹಾಕದ ಹೊಲ್ದಾಗ 2 ಎಕರೆದಾಗ 12 ಚೀಲ ತೊಗರಿ, 4 ಚೀಲ ಶೇಂಗಾ, 2 ಚೀಲ ಪುಂಡಿ, 1 ಚೀಲ ಹೆಸರು ಅಲಸಂದಿ, 8 ಚೀಲ ಕಳವಿ, 8 ಚೀಲ ಕಳ್ಳಿ ಆಯ್ತು ಸರ್ 3.5 ಎಕರೆದಾಗ. ಅದು ಆ ವರ್ಷ ಆಯ್ತು. ಮತ್ತೆ 2ನೇ ವರ್ಷಿಗೂ ಅದ್ರ ದುಪ್ಪಟ್ಟು ಬೆಳೀತು, 3ನೇ ವರ್ಷನೂ ದುಪ್ಪಟ್ಟು ಬೆಳೀತು ಸರ್. ಇಷ್ಟು ರೊಕ್ಕ ಒಳೆ ಮಾಡ್ಕೊಂಡು ಕೆಸಿಂದ ಏನ್ ಮಾಡ್ದ, ನನಗೊಂದು ಛಲ ಇತ್ತು ಸರ್. ನಮ್ಮ ಸುತ್ತಮುತ್ತ ಎಲ್ಲ ಅಣ್ಣತಮ್ಮರು ಎಲ್ಲ ನೀರಾವರಿ ಇದ್ರು, ಎಲ್ಲರೂ ತರಕಾರಿ ಬೆಳೀತಿರು, ಎಲ್ಲ ಬೆಳೀತಿರು. ನಾನು ಯಾಕೆ ತರಕಾರಿ ಅವ್ರಂಗೆ ಬೆಳೆದು, ನಾನು ಯಾಕೆ ಅವ್ರಿಗಿಂತ ಫಾಸ್ಟ್ ಆಗ್ಬಿಡ್ದು ನನ್ನ ತಲೆ ಹೋಗ್ತು ಸರ್. 3 ವರ್ಷದ ಒಣ ಬೇಸಾಯ ಮಾಡಿದ ರೊಕ್ಕ ಒಳೆ ಇಟ್ಕೊಂಡು ನಾನು ನನ್ನ ಹೆಂಡತಿ ಒಂದು ಆಳು ತೊಂಡು 56 ಫೀಟ್ ಬಾವಿ ಹೊಡೆದೆ ಸರ್. 4ನೇ ವರ್ಷಿಗೆ ನೀವಿಬ್ರೆ ಇಬ್ಬರು ಒಂದು ಆಳು ತೊಗೊಂಡು 56 ಫೀಟ್ ಬಾವಿ ಹೊಡೆದೆ ಸರ್. 56 ಫೀಟ್ ಬಾವಿ ಹೊಡೆದು ಮುಂದೆ ನೀರಾವರಿಗೆ ಬಂದೆ ಸರ್. ನೀರಾವರಿಗೆ ಬಂದು 4 ವರ್ಷ ಕಂಟಿನ್ಯೂ ಉಳ್ಳಾಗಡ್ಡಿ, ತರಕಾರಿ, ನರ್ಸರಿ, ಬೀಜ ಇಂಥವೆಲ್ಲ ನೀರಾವರಿ ಮಾಡ್ತೇವೆ. ಮನೆಗೆ ಬೇಕಾಗಿ ಜೋಳ, ಗೋಧಿ, ಜಮೀನು ಎಲ್ಲ ಬೆಳ್ಕೋತಿದ್ವಿ. ಬೆಳ್ಕೋತ್ ಬೆಳ್ಕೋತ್ ಮುಂದೇನಾಯ್ತು, ಹಿಂಗೆ ಆಲ್ ಇಂಡಿಯಾ ರೇಡಿಯೋದಾಗ ಒಂದು ಸಂದರ್ಶನ ಬಂತು ಸರ್ ರೇಷ್ಮೆ ಇಲಾಖೆದು. ರೇಷ್ಮೆ ಹಿಂಗೆ ಮಾಡ್ರೆ ಹಿಂಗದ ಅಂತ ಹೇಳಿ ನಂಗೆ ರೇಡಿಯೋ ಕೇಳಿದೆ ಸರ್. ರೇಡಿಯೋ ಕೇಳಿದ್ಮೇಲೆ ನಾನು ಯಾಕೆ ರೇಷ್ಮೆಗೆ ಹೋಗ್ಬಾರ್ದು ಅಂತ ಹೇಳಿ ನಾನು ರೇಷ್ಮೆಗೆ ಬಂದು ಸರ್. ನಾನು ಸ್ವತಃ ಏನು ಮಾಡಿದೆ, ರೇಷ್ಮೆಗೆ ಬಂದು ಯಾರಿಬ್ಬರು ಮುಗರ್ತೋಲಿ ಕೇಳ್ದ, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರದಾಗ ಸುನೀಲ್ ಸರ್ ಅತ್ತಿದ್ರು ಅವ್ರಿಗೆ ಕೇಳ್ದ. ಅವ್ರಿಗೆ ಕೇಳ್ದಾಗ ಏನಂದ್ರು, ಗುಂಡಪ್ಪ ರೇಷ್ಮೆ ಚಲೋ ಅದ ಮಾಡಂದ್ರು ಅವ್ರು. ಆಮೇಲೆ ರಾಜು ಸರ್ ಎಲ್ಲರೂ ನನಗೆ ಪ್ರೇರಣೆ ನೀಡ್ರಿ ರೇಷ್ಮೆ ಬಗ್ಗೆ. 2005ರದಾಗ ಸರ್ ಸೀದಾ ರೇಷ್ಮೆ ಹಚ್ಚದ, ರೇಷ್ಮೆ ಬಿಲ್ಡಿಂಗ್ ಕಟ್ಟದ, ಮುಂದೆ ಶಿವರಾತ್ರಿ ರೇಷ್ಮೆ ಓಪನಿಂಗ್ ಆಯ್ತು ಸರ್. ಆ ರೇಷ್ಮೆ 2005ರದಾಗ ಫಸ್ಟ್ ಬೆಳೆನೇ ಫೇಲ್ ಆಯ್ತು ಸರ್. ನೀರು ಕಡಿಮೆ ಆಯ್ತು, ಫೇಲ್ ಆಯ್ತು. ಫೇಲ್ ಆದ್ರೂ ನಾನು ಇದ್ರತಿಗೆಡ್ಲಿಲ್ಲ, ಈ ಸಬೇಕು ಇದು ಜಯಿಸ್ಬೇಕು. ಸೆಕೆಂಡ್ ಹಂಗೆ ಬೆಳೆ ಎಲ್ಲ ಮಾಡಿಕೊಂಡು ಫಸ್ಟ್ ಅದೇ ವರ್ಷ 2006ರದಾಗ ಜುಲೈದಾಗ ಫಸ್ಟಿನ ಬೆಳೆನೆ 61,000 ರೂಪಾಯಿ ಪಟ್ಟಿ ತಂದ ಸರ್. 61,000 ರೂಪಾಯಿ ಬ್ಯಾಲೆನ್ಸ್ ತಂದ. ಇದ್ರಾಗ ನನ್ಗೆ ಎಲ್ಲ ಅನುಕೂಲ ಅದ ಅಂತ ಹೇಳಿ ರೇಷ್ಮೆಗೆ ಬಂದ ಸರ್. ಅದೇ ಮುಂದುವರ್ಸ್ಕೊಂಡು ಹೋದ್ರೆ ಅದೇ ಕಂಟಿನ್ಯೂ ಮುಂದೆ 2 ಎಕರೆ ರೇಷ್ಮೆ ಮಾಡಿದೆ ಸರ್. ಪ್ರತಿ ವರ್ಷ ರೇಷ್ಮೆ ಬೆಳೆದು 7 ಬೆಳೆ 8 ಬೆಳೆ ಮಾಡ್ಕೋತೀವಿ ಸರ್. ಒಂದೊಂದು ಬೆಳೆಗೆ 50,000, 40,000, 60,000 ಹಿಂಗೆಲ್ಲ ತೊಗೊಂಡು ಒಂದು 4 ವರ್ಷನಾಗ ನಮ್ದೆಲ್ಲ ಖರ್ಚ ವೆಚ್ಚ ತಾಗಿ ಒಂದು 5-6 ಲಕ್ಷ ರೂಪಾಯಿ ಜಮಾ ಆಯ್ತು ಸರ್. 5-6 ಲಕ್ಷ ಜಮಾ ಆದ್ಮೇಲೆ ನಾ ಏನು ಮಾಡಿದೆ, ಇನ್ನು ರೊಕ್ಕ ಏನು ಮಾಡ್ಬೇಕಂತ ಹೇಳಿ ಒಂದು ದೊಡ್ಡ ಕೃಷಿ ಹೊಂಡ ಹೊಡೆದು ಸರ್. ಕೃಷಿ ಹೊಂಡ ಮಾಡಿದೆ, 50 ಮೀಟರ್ ಉದ್ದ, 40 ಮೀಟರ್ ಅಗಲ, ಒಂದು ವಿ ಆಕಾರದ ಕೃಷಿ ಹೊಂಡ ಹೊಡೆದ. ಈ ಕೃಷಿ ಹೊಂಡ ಹೊಡಿಬೇಕಾದ್ರೆ ಕೃಷಿ ವಿಜ್ಞಾನಕ್ಕೆ ಅಂತ ದೊಡ್ಡಪ್ಪ ಕೊಡು ಪಾಟೀಲ ಅತ್ತಿದ್ರು. ನಾ ಇಷ್ಟು ಹಿಂಗೆ ಹೊಂಡ ಮಾಡ್ಕೋತೀನಿ ಸರ್, ಇದಕ್ಕೆ ಏನು ನೀರು ಹಿಡಿತದೆ ಅಂದಾಗ ಅವರಂದ್ರು 50 ಲಕ್ಷ ಲೀಟರ್ ನೀರು ಹಿಡಿತದೆ. ಇಷ್ಟು ಇದು ಯಾವಾಗ ರೆಡಿ ಮಾಡ್ದಂದ್ರೆ ಒಂದು ಹೊಂಡ 2013ದಾಗ ರೆಡಿ ಆಯ್ತು ಸರ್. 2013ರಿಂದ ಎಲ್ಲಿ ತನಕ ನನ್ನ ಬಾವಿಗೆ ನೀರು ಕೊರತೆ ಇಲ್ಲ ಸರ್. ಆ ಕೃಷಿ ಹೊಂಡಲಿಂದ ಸುತ್ತಮುತ್ತ ಬೋರೆಲ್ಗಳು ಬಾವಿ ರಿಚಾರ್ಜ್ ಆಗ್ಯಾವ ಸರ್. ಈಗ ಸದನು ಅದು ಹೆಂಗದ ಕೃಷಿ ಹೊಂಡ ಅಂದ್ರೆ, ಮಗ್ಲಾಗ 4 ಹರಿತಾರೆ ಸರ್ ಒಂದು, ಆ 4-8 ಇಂಚಿನ ಪೈಪ್ ಆಗಿದಾರೆ ಸರ್. ಅದು ಓಪನ್ ಇರ್ತಾರೆ, ಯಾವಾಗ್ನೂ ಓಪನ್ ಇರ್ತದೆ. ಹಳ್ಳಕ್ಕೊಂದು 6 ಇಂಚ್ ನೀರು ಬಂದರೂ ನನ್ನ ಕೃಷಿ ಹೊಂಡಕ್ಕೆ ಡೈರೆಕ್ಟ್ ಬರ್ತಾರೆ. ಒಂದು ಸಾರಿ ಬಂದು ತುಂಬಿತು ಅಂದ್ರೆ ವರ್ಷ ಪೂರ್ತಿ ನೀರು ಇರ್ತದೆ ಸರ್. ಬ್ಯಾಸಿಗೆ ಏನ್ರಿ ಕಡಿಮೆ ಬಿದ್ದರೆ ಸ್ವಲ್ಪ ಒಂದು 2 ತಿಂಗಳು ಒಣಗ್ಬೋದು, ಇಲ್ಲಾಂದ್ರೆ ನನ್ನ ಕೃಷಿ ಹೊಂಡ ಇವತ್ತಿಗೆ ಒಣಗಿಲ್ಲ, ಇದೇ ವರ್ಷ ಮಾತ್ರ ಒಣಗ್ಯದ ನೋಡಿ ಸರ್. 2013ರಿಂದ ಈ ವರ್ಷ ಮಾತ್ರ ಒಣಗ್ಯದ. 23ರೊಳಗೆ ಮಳೆ ಇರಲಿಲ್ಲ, ಅದಕ್ಕಾಗಿ ಒಣಗ್ತಾರೆ ಸರ್. ಈಗ ಅಲ್ಲಿ ಹಿಡಿದು ಇಲ್ಲಿ ತನಕ 1 ಎಕರೆ ರೇಷ್ಮೆ ಮಾಡ್ದ. ಅದು ಆದ್ಮೇಲೆ 1 ಎಕರೆ ಚೆಕ್ಕು ಗಿಡ ಮಾಡ್ದ. 1 ಎಕರೆದಾಗ ಇನ್ನಿತರ ಮಿಶ್ರ ಬೆಳೆ, ಸಪೋಟ, ಇಂಥವು ಹಣ್ಣಿನ ಗಿಡಗಳು, ತರಕಾರಿಗಳೆಲ್ಲ ಬೆಳ್ಕೋತ ಬೆಳ್ಕೋತ ನೆಮ್ಮದಿ ಜೀವನ ಆಗಿದೆ ಸರ್. ಈಗ ನೆಮ್ಮದಿ ಜೀವನ ಆದ್ಮೇಲೆ 5 ವರ್ಷ ಹಿಂದೆಗಡೆ ಸರ್, 2023ರಿಂದ ಹಿಂದೆಗಡೆ ರೀ, ನಾನು 1 ಎಕರೆದಾಗ ರೀ ಕಬ್ಬು ಬೆಳೆ ಮಾಡೀನಿ ಸರ್. ಕಬ್ಬಿಂದು ನಿರಂತರ 8 ತಿಂಗಳು ಲಾಭ ತೊತೀನಿ ಸರ್. ರೋಡಿಗೆ ಕಬ್ಬಿನ ಹಾಲು ಮಾರಾಟ ಮಾಡ್ತೀನಿ ರೀ. ದಿವಸ ಕನಿಷ್ಠ ಇಲ್ಲ ಅಂದ್ರೆ ಇವತ್ತಿಂದ ಅಂದ್ರೆ 500 ರೂಪಾಯಿ ಬರ್ತದೆ ಸರ್ ದಿವಸ, ಡೈಲಿ ದಿವಸ. ಈ ಜೂನ್ದಾಗ ಅಂದ್ರೆ 500 ರೂಪಾಯಿ. ಈಗ ಹಿಂದೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 5-6 ತಿಂಗಳು ದಿನ 3,000, 5,000, 4,000 ಸರಳ ಡೈಲಿ ರೊಕ್ಕ ಬರ್ತದೆ ಸರ್. ಇವತ್ತು ನಂದು 1 ಎಕರೆ ಕಬ್ಬಿಂದ ಸರ್ ಕನಿಷ್ಠ ಇಲ್ಲ ಅಂದ್ರು ಎಲ್ಲಾ ಖರ್ಚ ವೆಚ್ಚ ತೆಗೆದು 5 ಲಕ್ಷ ಮೇಲ್ಪಟ್ಟು ಉಳಿತದೆ ಸರ್. ಹಾಲಿಂದ ರೊಕ್ಕ ಬರೀ 1 ಎಕರೆ, 1 ಎಕರೆ ಜಮೀನ್ದಾಗ 5 ಲಕ್ಷ ಮೇಲ್ಪಟ್ಟು ಲಾಭ ಉಳಿತದೆ ಸರ್. ಬರೇ 10 ರೂಪಾಯಿ ಗ್ಲಾಸ್ ಸರ್, ರೇಟ್ ಹೆಚ್ಚಿಗಿಲ್ಲ. ನಿಸರ್ಗದ ಏನು ಕೊಡ್ತಾನ ಹಾಲು, ಕಬ್ಬು ನಿಸರ್ಗ, ಆರ್ಗ್ಯಾನಿಕ್ ಸಾವಯವ ಕೃಷಿ ಮಾಡಿ ಕಬ್ಬು ಬೆಳೆಸಿನಿ. ರೋಡಿಗೆ ದಿನನಿತ್ಯ 3,000, 4,000, 2,000 ಕನಿಷ್ಠ ಏನು ಇಲ್ಲಂದ್ರೆ ಇಂಥ ಮಳೆಗಾಲದಾಗಂದ್ರೆ 500 ರೂಪಾಯಿ ಮಾಡ್ಕೋತೀನಿ ರೀ, ಇನ್ನೂ ಚಾಲು ಅದ ದುಃಖ. ಇದು 1 ಎಕರೆ ಲಾಭ ಸರ್. ಇನ್ನೊಂದು ಎಕರೆ ಸಪೋರ್ಟ್ ಅದರ ಸರ್, ಸಪೋರ್ಟ್ ಅದ, ಅದ್ರೊಳಗೆಲ್ಲ ಜಾಪಳ ಗಿಡ ಅವ, ಅವನು ಸಪೋರ್ಟ್ ಏನು ಮಾಡ್ತೀನಿ ಚೆಕ್ಕು ಕೈ ರೋಡಿಗೆ ಕೆಜಿ ಗಂಟಲೆ ಮಾಡ್ತೀನಿ ಸರ್. ಎಲ್ಲರೂ 100 ರೂಪಾಯಿ ಕೊಟ್ಟರೆ ನಾ 50-60 ರೂಪಾಯಿ ಕೆಜಿನೇ ಕೊಡ್ತೀನಿ. ಯಾಕಂದ್ರೆ ಎಲ್ಲರೂ ರಾಸಾಯನಿಕ ಕೃಷಿ ಮಾಡಿ ಎಲ್ಲ ಕೆಡಿಸ್ತಾರೆ ಸರ್. ನಾನು ನಿಸರ್ಗ ಜೊತೆ ಹೋರಾಡಿ ನಿಸರ್ಗದಂದ ಏನು ಆಕಳುಗಳು ದನಗಳದ್ದು ಗೊಬ್ಬರ ಬರುತ್ತೆ ಅದೇ ಹಾಕಿ ಸಾವಯವ ಹಣ್ಣುಗಳೇ ಮಾರ್ತೀನಿ. ಎಲ್ಲರೂ ಬರ್ತಾರ, ಎಲ್ಲರೂ ಹಣ್ಣು ತಿಂತಾರ, ತಾವೇ ಕಾಟ ಮಾಡ್ಕೋತಾರ, ತಾವೇ ಬರ್ತಾರ, ರೊಕ್ಕ ಅನುಮತಿ ಇಟ್ಟು ಹೋಗ್ತಾರ. ನಾವು ಒಂದು 2-3 ಕಾಯಿ ತಿಂದ್ರು ಇವತ್ತಿ ಕೇಳಿ ಸರ್, ತಿಲ್ಲಿ ಒಳ್ಳೆ ಹಣ್ಣು ತಿನ್ನ, ಇದ್ರದ ಲಾಭ ರೀ. ಆಮೇಲೆ ಇನ್ನೊಂದು ಎಕರೆ ರೇಷ್ಮೆ ಮಾಡಿದೀನಿ ಸರ್. ಅದು ರೇಷ್ಮೆ ಇದು ವರ್ಷಿಗೆ 2-3 ಲಕ್ಷ 1 ಎಕರೆದಾಗ ಬರ್ತಿತ್ತು. ಒಳಗೆ ಅರಿಶಿಣ ಅದ್ರದ್ದು ಒಂದು 80-90 ಸಾವಿರ, ಅದ್ರೊಳಗೆ ಒಂದು 50-60 ನಿಂಬೆ, 1 ಎಕರೆ ನಿಂಬೆ ಇದಾವ ರೀ. ನಿಂಬೆಕಾಯಿ ಉಪ್ಪಿನಕಾಯಿಕೆ ಮಾರ್ತೀನಿ ಸರ್, ವರ್ಷಿಗೆ 2-3 ಕ್ವಿಂಟಲ್ ಉಪ್ಪಿನಕಾಯಿ ಮಾರ್ತೀನಿ, ಅದ್ರದ್ದು ಲಾಭ ಅದ. ಒಟ್ಟು 3.5 ಎಕರೆದಾಗ ವರ್ಷಿಗೆ 11 ಲಕ್ಷ ತೆಗಬೇಕು ಗುರಿ ಇದೆ. ಈ ವರ್ಷ ಈಗ ನಾ 9-8 ಲಕ್ಷ ದಾಟೀನಿ ಸರ್. ಈಗ ನಾವು ಗಂಡ ಹೆಂಡತಿ ಇಲ್ಲಿ ತನಕ 20 ವರ್ಷ ರೇಷ್ಮೆ ಮಾಡಿದ್ದಾರೆ ಸರ್, 19-20 ವರ್ಷ. ನಮಗೆ ರೇಷ್ಮೆ ಸರ್ ವಜ್ ಹೋಗತ್ತು, ವಜ್ ಹೋಗತ್ರಿ. ಈಗ ಹಿಂದೆಲ್ಲ ಸಾವಯವ ಕೃಷಿನೇ ಮಾಡಿದೇವಲ್ಲ, ಕಬ್ಬ ಚಕ್ಕು ಕೈ ಎಲ್ಲ ಮಾಡಿದೇವು. ಈ ವರ್ಷ ನಾನು ಈಗ ಸದ್ದೀಗ್ರಿ ಸರ್, ಈಗ ಈ 1 ಎಕರೆ ರೇಷ್ಮೆ ತೆಗ್ದೀನಿ ಸರ್, 30 ಗಾಡಿ ತಿಪ್ಪಿ ಗೊಬ್ಬರ ಹಾಕೀನಿ ಸರ್ 1 ಎಕರೆ ಜಮೀನು. ಈ ವರ್ಷ ಬಂದಿದ್ದು ಕಬ್ಬಿನ ಸಿಪ್ಪಿನ ಅದಕ್ಕೆ ಹಾಕೀನಿ ಸರ್, ಹಾಕಿ ಎಲ್ಲ ಗಳೆ ಹೊಡೆದು ಮಾಡಿ ರೆಡಿ ಇಟ್ಟಿನಿ. ಈಗ 1 ಎಕರೆದಾಗ ಒಂದು 50-60 ನಿಂಬೆ ಗಿಡ ಬರ್ಸರ್ ಅದ್ರಾಗಿ ರೀ. ಈಗ ಅದು 1 ಎಕರೆದಾಗ 400 ಬಾಳೆ ಗಿಡ ಕುಂದರ್ಸಕತ್ತೀನಿ ಸರ್, ಬಾಳೆ ಗಿಡ ಹಚ್ಚಕತ್ತೀನಿ ರೀ. ಅದು ಸಿಸ್ಟಮ್ ಹೆಂಗದ ಯಾರ್ದು ನಂಗೆ ಗೊತ್ತಿಲ್ಲ, ನಾನು ಸ್ವತಃ ರೀ 10-10 ಮಾಡ್ಕೋತೀನಿ ರೀ, ಸಾಲದಿಂದ ಸಾಲಿಗೆ 10, ಗಿಡದಿಂದ ಗಿಡಕ್ಕೆ ಹತ್ಬಿಟ್ಟು. ಅಂದ್ರೇನು, ಈಗ ನಾ ಹಿಂದೆ ಕಬ್ಬನು 6 ವರ್ಷದ ಬೆಳೆ ಇದಾರೆ ಸರ್, ಸಾಕಷ್ಟು ಇಳುವರಿ ಹೊಂಟದ್ರಿ. ಕಬ್ಬಿಗೆ ತಿಪ್ಪಿ ಗೊಬ್ಬರ ಹಾಕ್ತೀನಿ, ಅದೇ ವಾಡೆ ಅಲ್ಲೇ ಬಿಡ್ತೀನಿ, ಕೊಳಸ್ತೀನಿ, ಗೋಕೃಪಾಮ್ರ ಹಾಕ್ತೀನಿ, ಆಮೇಲೆ ತಿನ್ಗಳೇನು ಹೊಡಿತೀನಿ. ಕಬ್ಬು ಹೆಂಗ್ ಮಾಡ್ಯದ ಹಂಗ ಬಾಳಿ ನೋಡಿ ಸರ್, 10-10 ಮಾಡಿ ನಿರಂತರ ಬಾಳಿ ಬರಂಗ್ ಮಾಡ್ಕತ್ತೀನಿ ಸರ್. ಎಲ್ಲರೂ ಬಾಳಿ ಕೈ ಕೆಮಿಕಲ್ ಹೊಡ್ತಿರ್ತಾರ, ನಂದು ಸಾವಯವ ಕೃಷಿ, ಬಾಳಿ ಕೈ ತಿಂದು ನೋಡ್ಬೇಕು, ರೊಕ್ಕ ಕೊಡ್ಬೇಕು, ಆ ತರ ಬಾಳಿ ಬೆಳಗ್ಗೆ ಚಾಲು ಮಾಡ್ಕತ್ತೀನಿ ಸರ್. ಹಸ್ತೀನಿ, ಬಾಳಿ ರೋಡಿಗೆ ಮಾರ್ತೀನಿ ಸರ್. ಅಂದ್ರೆ ನೀವೇನು, ನಿಮ್ಮ ಹೈವೇ ಅದ, ನಿಮಗೆ ಬಹಳ ಅನುಕೂಲ ಆಗಿದೆ. ಬಹಳ ಅನುಕೂಲ ಸರ್, ಅಲ್ಲೇ ಒಂದು ಕಬ್ಬಿನ ಹಾಲನ್ನು ಅಲ್ಲೇ ಮಾರಾಟ ಮಾಡ್ತಾ ಇದ್ರಿ, ಹಣ್ಣುಗಳನ್ನು ಅಲ್ಲೇ ಮಾರಾಟ ಮಾಡ್ತಾ ಇದ್ರಿ. ನಮ್ಮಲ್ಲಿ ಬೆಳೆದಿದ್ದ ತರಕಾರಿ ಏನು ಉತ್ಪನ್ನ ಬರ್ತದೋ ಅದನ್ನೆಲ್ಲ ಅಲ್ಲೇ, ನಮ್ದೆಲ್ಲ ಸ್ವಾವಲಂಬಿ ಬದುಕು ಸರ್. ಏನು ಬೆಳೆಯೋದು ಅಲ್ಲೇ ಮಾರೋದು, ಮಾರ್ಕೆಟ್ ಕೊಟ್ಟ ಕಳಿಸೋದಿಲ್ಲ ಸರ್. ಈ ತರ ಮಾಡಿ ಈಗ 9 ಲಕ್ಷಕ್ಕೆ ಬಂದಿನಿ. ಈಗ ಮುಂದಿನ ವರ್ಷ ಜನವರಿಲಿಂದ 11 ಲಕ್ಷ ತೆಗಿತೀನಿ ಸರ್, ಮುಂದಿನ ಒಂದು ವರ್ಷ ಟಾರ್ಗೆಟ್ ಅದ. 100-100 ತೆಗಿತೀನಿ ಸರ್. ಬಹಳ ಸಂತೋಷ ಆಗ್ತದ ಗುಂಡೆರಾಯರ, ತಾವು ಏನು ಪ್ರಯತ್ನ ಮಾಡಿರಿ, ತಾವು ಮತ್ತೆ ತಮ್ಮ ಕುಟುಂಬದವ್ರು ಸೇರ್ಕೊಂಡು. ನಾವೆಲ್ಲ ಗಮನಿಸಬೇಕಾದ ಏನಂತಂದ್ರೆ, ಮನೆಯವರು ಕೂಡ ಬಾವಿ ತೋಳಿದ್ರಿ, ಅದರ ನಂತರ ಕೃಷಿ ಹೊಂಡ ಮಾಡಿದ್ರಿ. ಬಹಳ ಅದ್ಭುತವಾದಂತಹ ಒಂದು ಕೆಲಸ, ಎಲ್ಲರಿಗೂ ಮಾದರಿ ಆಗುವಂತಹದ್ದು. ಕೃಷಿ ಹೊಂಡ 10x10 ತೆಗಿಬೇಕಂತಂದ್ರೆ ಯಾರು ತಯಾರಾಗಂಗಿಲ್ಲ. ಅಂತದ್ರೊಳಗೆ ನೀವು 50 ಫೂಟ್ ಬಾವಿ ತೆಗೆದ್ರಿ, 5,13,000 ಖರ್ಚು ಮಾಡಿ ಸರ್ ಕೃಷಿ ಹೊಂಡ. ಅದನ್ನೊಂದು ಸ್ವಲ್ಪ ತಮ್ಮ ಅನುಭವ ಹೇಳ್ರಿ ಸರ್. ಈಗ ನಾನು ಕೃಷಿ ಹೊಂಡ ಹೊಡಿಬೇಕಾದ್ರೆ ಸರ್, ನನಗೆ ನೀರು ಕಡಿಮೆ ಇರ್ತಿತ್ತು ಸರ್. ಹಳ್ಳದ ಮಗಲಾಗ ನಮ್ಮ ಹೊಲ ಅದರಿ, ಕೃಷಿ ಹೊಂಡ ಯಾಕೆ ಹೊಡಿಬಾರ್ದು? ನಾ ಆಲ್ ಇಂಡಿಯಾ ರೇಡಿಯೋದಾಗ ನೀರಿನ ಬಗ್ಗೆ ಕೇಳ್ತಿದ್ದ, ಚಂದನ ಟಿವಿದಾಗ ಕೇಳ್ತಿದ್ದ, ಕೃಷಿ ವಿಜ್ಞಾನ ಕೇಂದ್ರ ಎಲ್ಲ ಕೃಷಿ ಇಲಾಖೆ ನೀರಿನ ಬಗ್ಗೆನೇ ಹೇಳ್ತರು. ನೀರಿಂದ ಎಲ್ಲ ಹೇಳಕತ್ತಾರ, ಕೇಳದೆ ನಡೆದ ನಾನೇ ಸ್ವತಃ ಯಾಕೆ ಕೃಷಿ ಹೊಂಡ ಹೊಡಿಬಾರ್ದು ಅಂತೇಳಿ 5,13,000 ಖರ್ಚು ಮಾಡಿ ಕೃಷಿ ಹೊಂಡ ಹೊಡೆದೀನಿ ಸರ್. 50 ಮೀಟರ್ ಉದ್ದ, 40 ಮೀಟರ್ ಆಗಿರಲ್ಲ, ವಿ ಆಕಾರದಾಗ 30 ಫೀಟ್ ಆಳಾಗಿ ಹೊಡೆದೀನಿ ಸರ್. ಒಟ್ಟು ಅದು ಹೊಡೆದ ಮೇಲೆ ಸುತ್ತಮುತ್ತ 4-5 ಬೋರೆಲ್ಗಳು, 2 ಬಾವಿಗಳು ನಿರಂತರ ನೀರು ಇರ್ತವೆ ಸರ್ ನಮ್ದು ಹಿಡ್ಕೊಂಡು. ಈಗ ಕೃಷಿ ಹೊಂಡ ಮಾಡಿದ ವರ್ಷ ಅದು ಸಂಪೂರ್ಣವಾಗಿ ತುಂಬಿಕೊಂಡು ಬಿಡ್ತಾ? ಈಗ ಸದ್ಯ ಈಗ 6 ಫೀಟ್ ನೀರು ಬಂದವ ಸರ್. ಈಗ ಮಣ್ಣಿನ ಮಳೆಗೆ 6 ಫೀಟ್ ನೀರು. ಯಾವಾಗ ತೆಗೆದಿದ್ದು ನೀವು? 2013ದಾಗ ಸರ್. 2013 ಒಳಗ ಯಾವ ಸಮಯದೊಳಗೆ ತೆಗೆದ್ರಿ ಸರ್? ಮುಂಗಾರಿ ಸಮಯದಾಗ ತೆಗೆದ್ರಿ? ಇಲ್ಲ ಸರ್, ಹಿಂಗೆ ಮಾರ್ಚ್ ಏಪ್ರಿಲ್ ಮೇದಾಗ ಸರ್. ಮಾರ್ಚ್ ಏಪ್ರಿಲ್ ಮೇದೊಳಗೆ ಬ್ಯಾಸಿಗೆ ಆಗಿ ತೆಗೆದ್ರಿ? ಹಾಂ, ಬ್ಯಾಸಿಗೆ ತೆಗೆದ್ರಿ. ಅಂದ್ರೆ ಮಳೆಗಾಲಕ್ಕೆ ಮುಂದೆ ತುಂಬಿಕೊಂಡು ಬಿಡ್ತು ಅಲ್ಲ? ಹಾಂ, ಮಳೆಗಾಲ ಫುಲ್ ತುಂಬ್ತಾರೆ ಸರ್ ಅದು. ಒಂದು ಮಳೆ ಬತ್ತು, ಒಂದು ರಾತ್ರಿ ಬೆಳಗನ 8 ಗಂಟೆ ಮಳೆ ಬತ್ತಂದ್ರೆ 4-5 ಗಂಟೆದಾಗ ಕೃಷಿ ಹೊಂಡ ತುಂಬ ಸರ್. 8 ಇಂಚಿನ ಪೈಪ್ ಹಾಕಿನ ಅದಕ್ಕೆ ಆಟೋಮೆಟಿಕ್ ತಾನೇ ಅದಕ್ಕೆ ಓಪನ್ ಇದಾರೆ ಸರ್, ಅದಕ್ಕೆ ಲಾಕ್ ಇಲ್ಲ ಏನಿಲ್ಲ. 15 ಫೀಟ್ ನೀರು ಬಂದು ನಿಂತು ಬಿಡ್ತದೆ ಸರ್. ದಿನ ಹಳ ಬರ್ತದೆ, ದಿನ ನುಂಗುತ್ತದೆ, ದಿನ ಬರ್ತದೆ ಸರ್ ನೀರು. ಆ ತರ ಕೃಷಿ ಹೊಂಡ ಇದಾರೆ ಸರ್. ನಿಮಗೆ ಎಲ್ಲೆಲ್ಲಿಂದ ನೀರು ಬರ್ತದೆ, ಎಷ್ಟು ಏರಿಯಾದಿಂದ ನೀರು ಬರ್ತದೆ ಸರ್? ನಮಗೆ ಕನಿಷ್ಠ ನೋಡಿ ಸರ್, ಕಡಗಂಚಿ ಗೋಳ, ಕಡಗಂಚಿ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂದ್ರೆ ನೀರು ಹರಿದು ಬರ್ತದೆ ಸರ್. 4 ನಮ್ಮ ಹೊಲದಂದೇ ಬರ್ತದೆ ರೀ, ಅದು ನಮ್ಮ ಹೊಲದಾಗ ನಮ್ಮ ಕೃಷಿ ಹೊಂಡ ತುಂಬಿಕೊಂಡು ಹಂಗೆ ನಾಲದ ಮುಖಾಂತರ ಬೋಸ್ಗಡ್ ಡ್ಯಾಮಿಗೆ ಬರ್ತದೆ. ಅಂದ್ರೆ ಜಲಾನಯನ ದೊಡ್ಡದಾದ, ಸಾಕಷ್ಟು ನೀರು ಸಿಗ್ತದೆ. ಸಾಕಷ್ಟು ನೀರು. ಈಗ ನೀರಿನ ಹರಿವಿನ ಏನು ಹಳ್ಳ ಅದಲ್ಲ ನೋಡಿ ಸರ್, ಅದರ ನಡುವೆ ಸಾಕಷ್ಟು ಹೊಲಗಳು ಬರ್ತಾವ, ಸಾಕಷ್ಟು ರೈತರು ಇದ್ದಾರೆ. ಅವ್ರು ನೀರ್ ನಿಲ್ಲಿಸುವಂತದ್ದು, ಚೆಕ್ ಡ್ಯಾಮ್ ಮಾಡುವಂತದ್ದು ಏನಾದ್ರು ಅವ್ರು ಏನು ಮಾಡಿಲ್ಲ ಸರ್. ತಾವು ಮಾಡಿದಂತರ? ನಾವು ಮಾಡಿದ ಮೇಲೂ ಯಾರು ಮಾಡಿಲ್ಲ ಸರ್. ನಮ್ ಕೆಳಗಡೆ ಈಗ ಹೋದ ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟ್ಯಾರ ಸರ್. ಅದು ಈಗ ಇನ್ನ ಗೇಟ್ ಕುಂದಿರ್ಸಲ್ಲ, ಗೇಟ್ ಕುಂದಿರ್ಸ್ತಾರ. ಅದು ಗೇಟ್ ಕುಂದಿರ್ಸರ ಸುತ್ತಮುತ್ತ ನಮ್ದು 1 ಕಿಲೋಮೀಟರ್ 2 ಕಿಲೋಮೀಟರ್ ನೀರಾವರಿ ಆತ ಸರ್. ಈಗ ನಮ್ಮ ಕೃಷಿ ಹೊಂಡಲಿಂದ 1-5 ಬೋರೆಲ್ಲ 4 ಬಾವಿಗಳು ನೀರು ರೀಚಾರ್ಜ್ ಆಗ್ಯಾವ್ರಿ. ಈಗ ಅದೊಂದು ಗೇಟ್ ಗಿಟ್ ಕುಂದಿರ್ಸೋರು ಅಂದ್ರೆ ಕನಿಷ್ಠ ಒಂದು 45 ಎಕರೆ ಜಮೀನು ನೀರಾವರಿ ಆಯ್ತು ಸರ್. 100 ಎಕರೆನು ಆಗ್ಬೋದು ಸರ್ ಅದು ಗೇಟ್ ಕುಂದಿರ್ಸೋ. ತಾವು ಕೃಷಿ ಹೊಂಡ ತೆಗೆದ ನಂತರ ಸುತ್ತಮುತ್ತಲ ಎಲ್ಲ ಬೋರ್ವೆಲ್ಗಳೆಲ್ಲ ರೀಚಾರ್ಜ್ ಅದು ಮರುಪೂರಣ ಆಯ್ತು, ಸಾಕಷ್ಟು ನೀರು ಬರಾಕತ್ತು. ಆ ವಿಚಾರ ಇಟ್ಕೊಂಡಾದ್ರು ರೈತರು ಹೌದಪ್ಪ ನಾವು ಮಳೆ ನೀರನ್ನ ನಿಲ್ಲಿಸ್ಬೇಕು, ಹಿಂಗಿಸ್ಬೇಕು, ಹಿಡ್ಕೊಂಡಿಡ್ಬೇಕು ಅನ್ನುವಂಥದ್ದು ವಿಚಾರ ಬಂತ ಇಲ್ಲ ಅಂತೀರಿ ಸರ್? ಈಗ ನಮ್ ರೈತರು ಹೆಂಗವ್ರಿ, ಎಲ್ಲರೂ ಬೇಡವ್ರಿ ಆಗ್ಯಾರ, ಹಿಡಿಯವ್ರು ಯಾರು ಇಲ್ರಿ. ಈ ಕಡೆ ಕೇಳ್ತಾರೆ, ಈ ಕಡೆ ಬಿಡ್ತಾರೆ. ನಿಮ್ದು ಸಾಕ್ಷಾತ್ ನೋಡ್ತಾ ಇದ್ದಾರಲ್ಲ? ನೋಡಿ ನೋಡ್ತಾರೆ ಸರ್, ನೋಡ್ಕೊಂಡು ಹೋಗ್ತಾರೆ. ಸಾಕಷ್ಟು ಮಂದಿ ನೋಡ್ಕೊಂಡು ಹೋಗ್ಯಾರ ಎಲ್ಲರೂ ಮಾಡ್ರೆ. ನಮ್ಮ ತಮ್ಮನಿಗೆ ನಾನೇ ಸ್ವತಃ ಕೃಷಿ ಹೊಂಡ ಹೊರದು ಕೊಟ್ಟಿದ್ದೆ ಸರ್. ಅವ್ನು ಈ ವರ್ಷ ಮುಚ್ಚಿ ಬಿಟ್ಟಿನಿ ಸರ್. ಏನು ನೆಮ್ಮದಿ ಅದಲ್ಲ ದೊಡ್ಡದಾಗ ಹೇಳಿ. ಹಿಂಗ ಅವ್ರಿಗೆ ಅನುಭವ ಇಲ್ಲ ಸರ್ ನೀರಿ. ಎಲ್ಲರೂ ಎಲ್ಲಾನು ಕೊಡ್ತಾರೆ ಸರ್, ರೊಕ್ಕ ಕೊಡ್ತಾರ, ಬಂಗಾರ ಕೊಡ್ತಾರೆ, ನೀರ್ ಯಾರು ಕೊಡ್ತಾರೆ? ಈಗ ಹೋದ ವರ್ಷ ನಮ್ದು ಪರಿಸ್ಥಿತಿ ಏನಾಯ್ತು, ಬರ ಎದುರಿಸಬೇಕಾಯ್ತು, ನಾವು ನೀರಿಲ್ಲಾರ್ದೆ ಒದ್ದಾಡಿದ್ವಿ. ಅದನ್ನಾದ್ರೂ ನಾವು ನೆನಪು ಇಟ್ಕೋಬೇಕು, ನೆನಪು ಇಟ್ಕೋಬೇಕು ಸರ್. ಅವ್ರಿಗೆ ಅದ್ರ ಬಗ್ಗೆ ಅರಿವು ಇಲ್ಲ ಸರ್, ಬರೀ ಕೇಳ್ತಾರ, ಹೇಳ್ತಾರ, ನೋಡ್ತಾರೆ ಸರ್. ಹೊಲ ಹಾಳಾತ ಹೊಲ ಹಾಳಾತ ಅಂತ ಹಾಗೇನಿಲ್ಲ. ಇವತ್ತು ನಮ್ಮ ಹೊಲದಾಗ ಏನೂ ಹಾಳಾಗಿಲ್ಲ, ಗಿಡಗಳವ, ಗಿಡದಲ್ಲಿ ಸಾಕಷ್ಟು ನೀರು ಅನುಕೂಲ ಆಗ್ಯದ, ಕೃಷಿ ಹೊಂಡ ಅದ, ಜವರಿ ದನಗಳವ. ಹೆಚ್ಚು ಕಡಿಮೆ ವರ್ಷ ಪೂರ್ತಿ ನಿಮ್ಮಲ್ಲಿ ನೀರಿಂದು ಏನು ತೊಂದರೆ? ತೀರ್ ಮಳಿ ಕಡಿಮೆ ಆದ್ರೆ ನಮ್ಗೆ ಸ್ವಲ್ಪ ಇದು ಆಗ್ತದೆ ಸರ್. ಮಾಮೂಲಿ ಮಳಿ ಆದ್ರೆ ಒಟ್ಟ ನಮ್ಮ ಬಾವಿನೂ ಒಣಗಲ್ಲ, ನಮ್ಮ ಹೊಲ ಪೂರ್ತ 12 ತಿಂಗಳು ಸರ್ತದೆ. ಬಾವಿ ಹೊಡಿಬೇಕು ಅಂತ ಹೇಳಿ ಹೆಂಗೆ ವಿಚಾರ ಮಾಡಿ ಅದನ್ನ ಕೈಯಾಗಿ ತಗೊಂಡ್ರಿ? ಬಾವಿ ಯಾಕೆ ಹೊಡಿಬೇಕಂತ ಸರ್, ಸುತ್ತಮುತ್ತ ನಮ್ಮೆಲ್ಲ ನಮ್ಮ ಹಿರಿಯರ ನಮ್ಮ ತಮ್ಮ ಎಲ್ಲರದು ಬಾವಿ ಇದ್ರು ಸರ್. ನಮ್ದು ಒಂದೇ ಬಾವಿ ಇದ್ದಿದ್ದಿಲ್ಲ. ಅವರೆಲ್ಲರೂ ಮೊದಲು ಬಾಳಿ ಬೆಳೀತಿರು, ಕಳ್ಳಿ ಜೋಳ ಇಂಥವೆಲ್ಲ ಬೆಳೀತಿರು. ನಾನು ಯಾಕೆ ಬೆಳಿಬಾರ್ದು ಅಂತ ನಂಗೆ ಛಲ ಇತ್ತು ಸರ್. ಅದಕ್ಕೆ ನಾ 3 ವರ್ಷ ಒಣ ಬೇಸಾಯ ಬಂದು 3 ವರ್ಷ ರೊಕ್ಕ ಗೋಳೆ ಮಾಡಿ 4ನೇ ವರ್ಷಕ್ಕೆ ಬಾವಿ ಹೊಡೆದಿನಿ ಸರ್. ಅದಕ್ಕೆ ಎಷ್ಟು ಖರ್ಚು ಬಂತು ನಿಮಗೆ ಸರ್? ನಮ್ಮ ಬಾವಿಗೆ ನಾ ಖರ್ಚು ಇವತ್ತಿಗೆ ಇಟ್ಟಿಲ್ಲ ಸರ್. ನಂದು ಒಂದು ಹವ್ಯಾಸನ್ ರೀ, ಬಾವಿ ಹೊಡೆದಿದ್ದು ಖರ್ಚು ಇಟ್ಟಿಲ್ಲ. ನಮ್ಮ ಮಗನ ಜೊತೆ 11 ಲಗ್ನ ಮಾಡಿನ, ಸಮಾಜಕ್ಕೆ ಲೆಕ್ಕ ಇಟ್ಟಿಲ್ಲ. ನಾನು ಯಾರಿಗರೇ ಸಾಲ ಕೊಡಬೇಕು ಕಾಗದ ಪತ್ರ ಮಾಡ್ಕೊಂಡಿಲ್ಲ. ಏನ್ರಿ ಮದ್ವಿ ಕಾರ್ಯಕ್ರಮ ಇತ್ತಂದ್ರು ನಾನು ಬೇರೆಯವ್ರಿಗೆ ಒಂದು 1 ರೂಪಾಯಿನ ಹೈರ್ ಮಾಡೋದಿಲ್ಲ, ಬಟ್ಟಿನೂ ಮಾಡೋದಿಲ್ಲ ಸರ್. ನಾನು ಎಲ್ಲ ಫ್ರೀ, ಮತ್ತೊಬ್ರಿಗೂ ಫ್ರೀ ಸರ್. ನನ್ನ ಹಿಂಗ್ರಿ ಸರ್, ನಮ್ಮ ತಾಯಿ ಹೇಳೋಗ್ಯಾಳ, ಬಾವಿ ಹೊಡೆದಿ ಲೆಕ್ಕ ಇಡಬೇಡ, ಮನಿ ಕಟ್ಟಿ ಲೆಕ್ಕ ಇಡಬೇಡ, ಲಗ್ನ ಮಾಡಿದ ಲೆಕ್ಕ ಇಡಬೇಡ, ನೀ ಯಾವಾಗ ಲೆಕ್ಕ ಇಡಬೇಡ, ಲೆಕ್ಕ ಇಟ್ಟರೆ ಅದು ಹುಚ್ಚು ತಪ್ಪತ್ತದೆ ಅಂತ ಹೇಳ. ಇವತ್ತಿಗೆ ನಾ ಲೆಕ್ಕನೇ ಇಟ್ಟಿಲ್ಲ ಸರ್. ಈಗ ನಿಮ್ಮ ಪರಿಶ್ರಮದಿಂದ ನೀವು ಬಾವಿ ತೊಳೆದ್ರಿ, ಮನೆಯವರು ನೀವು ಕೂಡ್ಕೊಂಡು? ಹೌದು ಸರ್, 3 ಮಂದಿ ಹೊಡೆದ್ರಿ. 3 ಮಂದಿಯಿಂದ ನೀವು ಆಳು ತೊಗೊಂಡು ನಾವು ಗಂಡ ಹೆಂಡತಿ ಹೊಡೆದೇವೆ ಸರ್. ನೀವೇ ನಿಮ್ಮ ಕೈ ಮೇಲೆ ಮಾಡ್ಬೇಕಂತ ಹೆಂಗ ಅನ್ಕೊಂಡ್ರಿ ಅಂತ ಸರ್? ನಮ್ಮ ಜೊತೆ ಅವ್ನು ಹುಡಿಯ ಮನುಷ್ಯ ಅನುಭವ ಇದ್ದೀನಿ ಸರ್. ಅವ್ನು ಬಾವಿ ಹೊಡೆದಿದ್ದೀನಿ. ಅವನ ಸಂಕಟ ಸ್ವತಃ ನಾನೇ ಬ್ಲಾಸ್ಟ್ ಮಾಡೋದು, ಮದ್ದ ತೆಗೆಯೋದು, ಹಾರಿ ಹೊಡೆಯೋದು, ಟೀಕಾಮೇಲೆ ದಿಂಡೆ ಹೊಡೆಯೋದು, ತುಂಬಾದು ಮಾಡೋದು. 4 ದಿವಸ ಬಾವಿ ಹೊಡೆದ ಸರ್, 5ನೇ ದಿವಸಕ್ಕೆ ಹೆಣ್ಣಾಳ ತೊಳೆದ್ರೆ ಸರ್ ತೆಗಲಿಕ್ಕೆ. ಈ ತರ ಮಾಡಿ ಮಾಡಿ ತೆಗೆದು ಆಕ್ರಿಗೆ ಲಾಸ್ಟ್ ಹಾರ್ಡ್ ಬತ್ತ ಸರ್. ಹಾರ್ಡ್ ಬಂದ ಮೇಲೆ ಅದಕ್ಕೆ ಒಂದು ಕ್ರೇನ್ ಹಚ್ಚಿ ವ್ಯವಸ್ಥೆ ಮಾಡಿ 56 ಫೀಟ್ ಆಗತ್ತನ ಬಾವಿ ಬಿಟ್ಟಿಲ್ಲ ಸರ್. 56 ಫೀಟ್ ಆತನ ಹೊಡೆದೇ ಬಿಟ್ಟಿವ್ರಿ ಸರ್. ಎಷ್ಟು ಟೈಮ್ ಹಿಡಿತು ನಿಮಗೆ ಸರ್? ಕನಿಷ್ಠ 2 ವರ್ಷ ಮೇಲೆ ಹೋಗಿದ್ರಿ ಸರ್. 2 ವರ್ಷ ತಗೊಂಡ್ರಿ? 2 ವರ್ಷ. 2 ವರ್ಷದ ನಂತರ ನಿಮಗೆ ನೀರು ಸಿಕ್ತು? ಮೊದಲೇ ಸಿಕ್ಕಿತ್ತು ಸ್ವಲ್ಪ ಸ್ವಲ್ಪ ನೀರು ರೀ. ನೀರು ಕಡಿಮೆ ಅನಿಸ್ತಿತ್ತು, ಮತ್ತೆ ಹಂಗೆ ಗುಮ್ ಹೊಡೆದೇವು, ನೀರು ಅನುಕೂಲ ಆಯ್ತು ರೀ. ಈ ಕಡೆ ನೀರು ಅನುಕೂಲ ಆದ್ಮೇಲೆ ನಾ ಎಲ್ಲ ಟಿವಿ, ಆಲ್ ಇಂಡಿಯಾ ರೇಡಿಯೋ, ದೂರದರ್ಶನ ಚಂದನ, ಎಲ್ಲ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ ಎಲ್ಲರಿಗೂ ಕೇಳ್ಕೋತ ಕೇಳ್ಕೋತ ಕೃಷಿ ಹೊಂಡ ಹೊಡಿಬೇಕಂದಾಗ ಕೃಷಿ ಹೊಂಡನೂ ನನಗೆ ಅನುಭವ ಬಂತು, ಅದನ್ನು ಹೊಡೆದ ಸರ್. ಕೃಷಿ ಹೊಂಡ ಆದ ನಂತರ ಬಾವಿಗೆ ಮತ್ತಷ್ಟು ಹೆಚ್ಚಿಗೆ ನೀರು? ಬಾವಿ ಸಾಕಷ್ಟು ನೀರು ಅನುಕೂಲ ರೀ. ನನ್ನ ಸುತ್ತಮುತ್ತ ಯಾರು ಬೇಡರೂ ನೀರು ಫ್ರೀ ಕೊಡ್ತೀನಿ ಸರ್. ನೀರು ಯಾರಿಗೂ ಹಿಂಗೆ ದುಡ್ಡು ತೊಳಲಿ, ಎಲ್ಲ ಫ್ರೀ, ಯಾರಿಗೆ ತೊಳಲಿ, ನೀರು ಕೊಡ್ತೀನಿ. ಬಹಳ ದೊಡ್ಡ ಸಾಹಸ ಮಾಡಿರಿ ಗುಂಡೆರಾಯರ, ತಾವು ಮತ್ತೆ ತಮ್ಮ ಕುಟುಂಬದವರು ಸೇರ್ಕೊಂಡು. ನಿಜವಾಗಿ ನಮ್ಮ ರೈತರೆಲ್ಲರೂ ಇದನ್ನ ಅನುಸರಿಸಬೇಕನ್ನುವಂತಹದ್ದು ವಿಚಾರ. ಯಾಕಪ್ಪ ಅಂತಂದ್ರೆ ನೀರು ನಮಗೆ ಬಹಳ ಅಮೂಲ್ಯವಾದಂತಹದ್ದು, ಅದು ಮಳೆ ರೂಪದೊಳಗೆ ನಮಗೆ ಸಿಗ್ತದ, ವೇಸ್ಟ್ ಆಗಿ ಹೋಗಬಾರದು. ಯಾವುದೇ ಸಂಪನ್ಮೂಲ ವೇಸ್ಟ್ ಆಗಿ ಹೋಗಬಾರದು, ವೇಸ್ಟ್ ಆಗಬಾರದು. ಎಲ್ಲರೂ ಹಿಡಿಯಕ್ಕೆ ಕೈ ಬಿಡಕ್ಕೆ ನೀರು ಡಿಪಾಸಿಟ್ ಇರ್ಬೇಕು ನಮ್ಮಲ್ಲಿ. ಹೌದು, ಹಂಗಾದ್ರೆ ನಮ್ಮ ಎಲ್ಲರೂ ರೈತರು ಸ್ವಾವಲಂಬಿ ಬದುಕಾಗ್ತಾರೆ. ಬರೋಬ್ಬರಿ. ಈಗ ತಾವು ಹೇಳಿದ ನಂತರ ನಮಗೆ ಸ್ವಲ್ಪ ಬೇಜಾರಾಗ್ತದ, ರೈತರು ಯಾಕೆ ಇದನ್ನ ತಗೊಂಡಿಲ್ಲ, ಸುತ್ತಮುತ್ತ ಇದ್ದವರು ಎಲ್ಲರೂ ಕೈ ಜೋಡಿಸ್ಬೇಕು ಇದಕ್ಕೆ ಖರೆ ಅಂತಂದ್ರೆ ಇಂಥ ಒಂದು ದೊಡ್ಡ ಅಭಿಯಾನಕ್ಕ. ಸರ, ಎಲ್ಲರೂ ರೈತರು ಬರ್ತಾರೆ ಬರಲ್ಲಂತಿಲ್ಲ. ಈ ರೈತರಿಗೆ ಏನಾಗ್ಯದ, ಪುಗ್ಸಟ್ಟೆ ತಿಂದ ಅವ್ರಿಗೆ ರುಚಿ ಬಿದ್ದ ಎಲ್ಲರು. ಪುಗ್ಸಟ್ಟೆ ಕುಡೋದು ಬಂದ್ ಆಗ್ಬೇಕು, ಎಲ್ಲ ತಾನೇ ಸೀದಾ ಆತರ. ದುಡ್ದವನಿಗೆ ದುಡ್ದಟ್ಟು ಕೂಲಿ ಆತ, ದುಡ್ಲಾರ್ದವನಿಗೆ ಎಮ್ಮ ಜೂಲಿ ಆಗ್ತದ. ಯಾರು ದುಡಿತೀರ ಅವರಿಗೆ ಸಂಪತ್ ಆಗ್ತದ, ಯಾರು ದುಡಿಯಲ್ಲ ಅವ್ರಿಗೆ ಸೋಮಾರಿ ಆಗ್ತದೆ ಸರ್. ಗುಂಡೆರಾಯ್ ಅವರ ತಾವು ಹೇಳ್ತಾ ಇರ್ತೀರಿ, ನಾವು ಕೇಳಿವಿ ಕಳೆದ ಸಂದರ್ಶನದೊಳಗೆ ತಾವು ಹೇಳಿದ್ರಿ, ನಾನು ಉಪ್ಪು ಮತ್ತು ಸಕ್ರೆ ಇವು ಎರಡು ಬಿಟ್ಟರೆ ಬೇರೆ ಏನೂ ನಾನು ಮನೆಗೆ ತರಂಗಿಲ್ಲ, ಎಲ್ಲ ನನ್ನ ಹೊಲದೊಳಗೆ ಬಿಟ್ಟು. ನಮ್ಮ ಭಾಗದಾಗ ಬೆಳೆ ನಂಬಲ್ಲಿ ಹಣ್ಣವ್ರಿ, ಹಲಸವ, ದಾಳಿಂಬ್ರವ, ಚೆಕ್ಕುಕಾಯಿ, ನಿಂಬೆಕಾಯಿ, ಬಾರಿಕಾಯಿ, ನೀಲ್ಕಾಯಿ, ಬಾಳೆಕಾಯಿ, ಉಪ್ಪಿನಕಾಯಿ ಎಲ್ಲ ನಮ್ಮ ಹೊಲದಾಗ ಬೆಳಿತೇವೆ. ಸದ್ಯ ಕಾಯಿಪಲ್ಲೆ ನಮ್ಮ ಹೊಲದಾಗೆ ಅದ. ಇನ್ನೇನ್ ತರದ ಆಕಳದಂತೂ ದನಗಳವರಿ, ಹಾಲ, ಮೊಸರ, ತುಪ್ಪ ನಾವು ಹೊರಗಿನ ತರಲ್ಲ. ನಮ್ಮ ಒದ್ದು ಅಂದ್ರೆ ನಾವು ಹೊರಗಿನ ಮುಟ್ಟಲ್ಲ, ಮತ್ತೆ ಆಕಳ ಇದ್ಮೇಲೆ ನಾವು ಹಾಲ, ಮೊಸರ, ತುಪ್ಪ ತಿಂತೇವೆ. ತಿಪ್ಪಿ ಗೊಬ್ಬರ ಅಂತೂ ಕೊರತೆ ಇಲ್ಲ, 10-12 ದನಗಳವ, ತಿಪ್ಪಿ ಗೊಬ್ಬರ ಸಾಕಷ್ಟು ಅನುಕೂಲ ಅದ. ಇನ್ನೇನು ಹೊರಗಿಂದ ಏನು ಅಂದ್ರೆ ಉಪ್ಪು ನಂಬಲ್ಲಿ ತಯಾರಾಗಲ್ಲ, ಉಪ್ಪು ತರಬೇಕಾಗ್ತದೆ, ಬಟ್ಟೆ ಅಂತೂ ಸಿಗಲ್ಲ, ಬಟ್ಟೆ ಇದಿರ್ಬೇಕಾಗ್ತದೆ. ಇನ್ನು ಉಳಿಕಿದ ಕಾಯಿಪಲ್ಯ, ಆಹಾರ ಧಾನ್ಯಗಳೆಲ್ಲ ನಂಬಲೇ ಬೆಳಿತೇವೆ ಸರ್, ಹೊರಗಿಂದ ಏನು ತರೋದಿಲ್ಲ. ಅಂದ್ರೆ ಸಂಪೂರ್ಣ ಸ್ವಾವಲಂಬಿ ಬದುಕು. ಹಾ, ಮತ್ತೆ ಸ್ವಾವಲಂಬಿ ಬದುಕು ರೈತನಿಗೆ ಒಬ್ಬನಿಗೆ ಅದ ಸರ್, ನಿಜವಾದ ಒಳ್ಳೆ ಆಹಾರ ತಿನ್ಲಿಕ್ಕೆ ಅವನಿಗೆ ಹಾಕಿ, ಒಬ್ಬನಿಗೆ ಅದ, ಬೇರೆಯವ್ರಿಗೆ ಯಾರಿಗೆ ಹಾಕಿಲ್ಲ ಸರ್. ರೈತ ಮನಸ್ಸು ಮಾಡ್ರಿ ಏನು ಮಾಡುವ ಸರ್. ಸಂತೋಷ. ನಿಮ್ಮ ಈ ಕೃಷಿ ಪ್ರಯಾಣದೊಳಗ ನಿಮ್ಮ ಮನೆಯವರು ಕೂಡ ಬಹಳ ದೊಡ್ಡ ಸಾಥ್ ಕೊಟ್ಟಾರ ನಿಮ್ಗೆ? ಹಾ ಸರ್, ನಮಗ್ ನೋಡ್ರಿ, ನಾನು ಹೆಣತಿ ಅಂದ್ರೆ ಬಲಗೈ ಇದ್ದಪ್ಪಿ ಸರ್. ನಾನು ಎಕ್ಕಡೆ ಹೋದ್ರು ಅಕ್ಕಿ ಎಲ್ಲ ಹೊಲದಾಗ ನಿಂತು ಕೆಲಸ ಮಾಡ್ತಾರೆ, ನಾನು ಎಲ್ಲಿ ಹೋದರೂ ಅಕ್ಕಿ ನಿಭಾಯಿಸ್ತಾಳೆ ಕೆಲಸ, ಅಕ್ಕಿಂದೇ ದೊಡ್ಡ ಕೆಲಸ ಸರ್. ಬಾವಿ ತೋಡುವಂತ ಸಂದರ್ಭದೊಳಗೆ ಬಾವಿ ತೋಡಾಗೂ ನನಗೆ ಬಲಗೈ ಬಂಟಾಗಿ ನಿಂತಾಳೆ ಸರ್. ಅಕ್ಕಿ ಇದ್ರೆ ಬಾವಿ ಆಗ್ಯದ ಸರ್, ಇಲ್ಲಾಂದ್ರೆ ಇಬ್ಬರೇ ಆಗ್ತೀವಿ, 8 ದಿನ ಹೊಡಿತೀರಿ. ಸ್ವತಃ ಅಕ್ಕಿ ತುಂಬ್ತೀಳು ಸರ್, ಲೇಬರ್ಗಳು ತೊಗೊಂಡು, ನಾನು ತುಂಬ್ತಿದ್ದೆ, ಅಕ್ಕಿನೂ ತುಂಬ್ತಿಳು, ಎತ್ತಿದ್ದೇವೆ ಬಿಟ್ಟು, ನಾ ಇಬ್ಬರು ಕಲ್ತೇ ಬಾವಿ ಹೊಡಿದೆ, ಒಂದು ಆಳು ತೊಗೊಂಡು 3 ಮಂದಿ ಹೊಡಿದೆ ನೋಡಿ ಸರ್. ಬಾವಿ ಸರ್, ಸಮಸ್ತ ರೈತ ಬಾಂಧವರು ಹೇಳೋದೇನೆಂದ್ರೆ ನರಿ, ಎಲ್ಲರೂ ಬೇಡ ಕೈ ಆಗ್ಬಾರ್ದು ಸರ್, ಎಲ್ಲ ರೈತರು ಕೊಡಗೈ ದಾನೆ ಆಗ್ಬೇಕು. ಸಾಧನೆಗೆ ಅಸಾಧ್ಯವಾದ ಎಲ್ಲ ಸಾಧಿಸ ಚಲಬೇಕು, ಗುರಿ ಮುಟ್ಟಬೇಕು. ಏನಪ್ಪ ಅಂದ್ರೆ ಭೂಮಿಗೆ ಬಂದ್ಮೇಲೆ ತಂದೆ ತಾಯಿ ಋಣ, ಭೂಮಿ ಋಣ, ಗುರುವಿನ ಋಣ, 3 ಮುಟ್ಟಿಸ್ಬೇಕು ಸರ್. 3 ಮುಟ್ಟಿಸಿದ್ರೆ ಮನುಷ್ಯ ಜೀವನದಾಗ ಪರಿವರ್ತನೆ ಆಗಕ್ಕೆ ಸಾಧ್ಯ ಇದೆ ಸರ್, ಎಲ್ಲ 3 ಮುಕ್ತಿ ಇದಾರೆ ಸರ್. ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ ಗುಂಡೆರಾಯ ಧುಳಗೊಂಡವ್ರೆ. ಯಾರಾದರೂ ತಮ್ಮ ಜೊತೆಗೆ ತಮ್ಮ ವಿಚಾರಗಳನ್ನು ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಹೌದು ಸರ್, ಹೇಳ್ರಿ. 9488355527 ಸರ್. 2 7 7. ಆತ್ಮೀಯರೇ, ಗುಂಡೆರಾಯ ಧುಳಗೊಂಡವ್ರು ಹೇಳದಂತಹ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9489635527 ಈ ನಂಬರ್ನ ಸಂಪರ್ಕ ಮಾಡಿ ಅವರ ಅಮೂಲ್ಯವಾದಂತಹ ಸಲಹೆ ಸೂಚನೆಗಳನ್ನು ಪಡೆದು ಅನುಷ್ಠಾನ ಮಾಡೋದ್ರ ಕಡೆ ನಾವು ಗಮನ ಹರಿಸಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ತನಕ ಅವ್ರು ಹೇಳಿದ್ರು ನೀರಿನ ಸಂರಕ್ಷಣೆ ಯಾವ ರೀತಿ ಮಾಡಿದ್ರು, ಬಾವಿ ತೆಗೆದ್ರು, ಕೃಷಿ ಹೊಂಡ ತೆಗೆದ್ರು, ಏನು ಹಳ್ಳದ ನೀರು ಬರ್ತಾ ಇರುವಂತಹದ್ದನ್ನ ಅದನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳುವಂತಹ ಒಂದು ಮಾದರಿ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಎಷ್ಟು ಪ್ರಮಾಣದೊಳಗೆ ಅದು ಪ್ರಚಾರ ಆಗಬೇಕಾಗಿತ್ತು, ಎಷ್ಟು ಪ್ರಮಾಣದೊಳಗೆ ಅದನ್ನ ನಾವು ಅಳವಡಿಸಿಕೊಳ್ಬೇಕಾಗಿತ್ತು, ಸುತ್ತಮುತ್ತಲಿನ ರೈತರು ಆ ಪ್ರಮಾಣದೊಳಗೆ ಆಗಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನಾವು ಗಂಭೀರವಾದಂತಹ ಒಂದು ಚಿಂತನೆ ನಡೆಸಿ ಇದನ್ನ ಉಳಿಸಿಕೊಳ್ಳುವಂತಹ ಒಂದು ಕೆಲಸ ನಾವು ಮಾಡಬೇಕಾಗಿದೆ ಅನ್ನೋದು, ಮತ್ತೆ ನಮ್ಮ ಕೃಷಿಯ ಭವಿಷ್ಯದ ದೃಷ್ಟಿಯಿಂದ ಕೂಡ ಅದು ಬಹಳ ಒಳ್ಳೆ ವಿಚಾರ. ಅದಕ್ಕೆ ಸರ್ಕಾರ ಕೂಡ ಹೇಳ್ತಾ ಇದೆ, ಎಲ್ಲಿ ಮಳೆ ಬರ್ತದ, ಯಾವಾಗ ಮಳೆ ಬರ್ತದ, ಅದನ್ನ ನಾವು ಸಂಗ್ರಹ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡಬೇಕು ಅಂತ ಹೇಳಿ. ಒಳ್ಳೇದು ಗುಂಡೆರಾಯ ಧುಳಗೊಂಡವರೇ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ತಾವು ಏನು ಸಮಗ್ರ ಕೃಷಿ ಮಾಡಿರಿ, ಈ ಬೆಳೆ ನಿಮ್ಮ ಹೊಲದೊಳಗೆ ಇಲ್ಲ ಅನ್ನುವಂತಹ ಒಂದು ವಿಚಾರನೇ ಇಲ್ಲ, ಸಂಪೂರ್ಣವಾಗಿ ಸ್ವಾವಲಂಬಿ ರೈತರಾಗಿ ಯಾವ ರೀತಿ ರೈತರು ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ನೀವೇ ಉದಾಹರಣೆ, ನೀವೇ ಸಾಕ್ಷಿ. ನಿಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ನಮಸ್ಕಾರ. ನಮಸ್ಕಾರ. Thank you.

Thank you. ಆತ್ಮೀಯರೆ, ಜನಪದ ಗೀತೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ರೈತರ ಕಾರ್ಯಕ್ರಮ ಕಿಸಾನವಾಣಿ ಮೂಡಿಬರ್ತಾ ಇದೆ. ಈಗೊಂದು ಚಿತ್ರಗೀತೆ.